ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಈಗ ವೇಳೆ 6:50. ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರು ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ರಾಯಚೂರು ತಾಲೂಕಿನ ಗಿಲ್ಗೇಸ್ಗೂರು ಭಾಗದಲ್ಲಿ ಎಂನರೇಗಾ ಯೋಜನೆಯಲ್ಲಿ ತೋಟಗಾರಿಕೆಗೆ ಇರುವ ಅವಕಾಶಗಳ ಕುರಿತು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಸೈಯದ್ ಶಾರುಖ್ ಹುಸೇನ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಪೇಟೆ ಧಾರಣೆ ಹಾಗೆ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು. ಇನ್ನು ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಮುನಿಯಪ್ಪ ಹೊಸಮನಿ ಹಾಗೂ ಸಂಗಡಿಗರಿಂದ ಕಣಿ ವಾದನವನ್ನು ಆಲಿಸಲಿದ್ದೀರಿ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ರಾಯಚೂರು ತಾಲೂಕಿನ ಗಿಲ್ಗೇಸ್ಕೂರು ಭಾಗದಲ್ಲಿ ಎಂನರೇಗಾ ಯೋಜನೆಯಲ್ಲಿ ತೋಟಗಾರಿಕೆಗೆ ಇರುವ ಅವಕಾಶಗಳು. ಈ ವಿಷಯ ಕುರಿತು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಸೈಯದ್ ಶಾರುಖ್ ಹುಸೇನ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲೆಬಿಚ್ಚಾಲೆ ಅಥವಾ ಈ ಗಿಲ್ಲೇಸೋಗೂರು ಭಾಗದಲ್ಲಿ ಗಿಲ್ಲೇಸೋಗೂರು ಹೋಬಳಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಜನ ರೈತರು ಲಾಭವನ್ನು ಪಡ್ಕೋತಾ ಇದ್ದಾರೆ. ವಿಶೇಷವಾಗಿ ಪಪ್ಪಾಯ ಬೆಳೆ ಇರ್ಬೋದು, ಬಾಳೆ ಬೆಳೆ ಇರ್ಬೋದು, ಎಲೆಬಳ್ಳೆ ಬೆಳೆ, ದಾಳಿಂಬೆ, ಹೀಗೆ ಹಲವಾರು ತೋಟಗಾರಿಕೆ ಬೆಳೆಗಳನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತರು ಬೆಳೀಲಿಕ್ಕೆ ಮುಂದೆ ಬಂದಿದ್ದಾರೆ. ಇಲಾಖೆಯ ಅಧಿಕಾರಿಗಳು ಸಹ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಲಾಭವನ್ನು ರೈತರಿಗೆ ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಯಚೂರು ತಾಲೂಕಿನ ಗಿಲ್ಲೇಸೋಬೂರು ಹೋಬಳಿಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂಥ ಸೈಯದ್ ಶಾರುಖ್ ಹುಸೇನ್ ಅವರು ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೋಟಗಾರಿಕೆ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಲಾಭವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ಬೆಳೆಗಳನ್ನು ರೈತರು ಇಲ್ಲಿ ವಿಶೇಷವಾಗಿ ಲಾಭ ಪಡ್ಕೋತಿದ್ದಾರೆ, ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಜೊತೆಗೆ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವಕಾಶಗಳಿದ್ದಾವೆ, ಹೇಗೆ ರೈತರು ಲಾಭವನ್ನು ಪಡ್ಕೋತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸೈಯದ್ ಶಾರೂಕ್ ಹುಸೇನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಶಾರೂಕ್ ಹುಸೇನ್ ಅವರು, ತಾವು ಎಷ್ಟು ವರ್ಷದಿಂದ ಈ ಒಂದು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ರೈತ ಬಂಧುಗಳಿಗೆ ನಮಸ್ಕಾರಗಳು. ಸುಮಾರು 5 ವರ್ಷಗಳಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಈ ಭಾಗದಲ್ಲಿ ಅಂದರೆ ಈ ಗಿಲ್ಲೇಸೂಗೂರು ಹೋಬಳಿಗೆ ಬಂದರೆ ಸಂಬಂಧಪಟ್ಟಂಗೆ ಎಷ್ಟು ವರ್ಷ ಆಗ್ತಾವೆ ಇಲ್ಲಿ? ಈ ಗಿಲ್ಲೇಸೂಗೂರು ಹುಬ್ಬಳ್ಳಿಗೆ 2 ವರ್ಷದಿಂದ ನಾನು ನಿಯೋಜಿತಗೊಳಿಸಿದ ನಂತರ 2 ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಮುಖ್ಯವಾಗಿ ಗಿಲ್ಲೇಸೂಗೂರು ಹೋಬಳಿಗೆ ಎಷ್ಟು ಅಂದಾಜು ಹಳ್ಳಿಗಳು ಬರ್ತಿರ್ತಾವೆ ಇಲ್ಲೇ, ಜೊತೆಗೆ ಹೇಗೆ ರೈತರು ತೋಟಗಾರಿಕೆ ಬೆಳೆಗಳನ್ನು ಯಾವ್ಯಾವ ಬೆಳೆಗಳನ್ನು ನಾವಿಲ್ಲಿ ನೋಡ್ಬೋದು ಸರ್? ಇಲ್ಲಿ ಒಂದು 7-8 ಪಂಚಾಯತಿಗಳು ಬರ್ತಾವೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 30-40 ಹಳ್ಳಿಗಳು ಬರ್ತವೆ. ಇಲ್ಲಿ ಮುಖ್ಯವಾಗಿ ಈ ಹಿಂದೆ ಬಹುತೇಕವಾಗಿ ತೋಟಗಾರಿಕೆ ಬೆಳೆಗಳು ಬಹಳ ಕಡಿಮೆ ಇದ್ದವು ಸರ್. ತದನಂತರ ಇಲ್ಲಿ ತೋಟಗಾರಿಕೆ ಅನ್ನೋ ಒಂದು ಕಾನ್ಸೆಪ್ಟೇ ಇದ್ದಿದ್ದಿಲ್ಲ. ತೋಟಗಾರಿಕೆ ಅಂತಂದರೆ ಕೃಷಿ ಇಲಾಖೆನ ಅಂತಿದ್ರು. ಅಂದರೆ ಮೇಜರ್ ಆಗಿ ಹೇಳಬೇಕಂತಂದರೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಒಂದು ವ್ಯತ್ಯಾಸವೂ ಸಹ ಪಾಪ ಗೊತ್ತಿದ್ದಿಲ್ಲ ರೈತರಿಗೆ. ತದನಂತರ ನಾವು ಬಂದ ಮೇಲೆ ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳನ್ನು ನಾವು ಇಲ್ಲಿನ ರೈತರಿಗೆ ಪರಿಚಯಿಸಿದ್ವಿ ಸರ್. ಇಲ್ಲಿ ಮೇಜರ್ ಆಗಿ ನಮಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈ ಭಾಗದ ರೈತರಿಗೆ ಒಂದು ವರದಾನ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡಿಸ್ತೇನೆ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇರಲಿಲ್ಲ ಅಂದರೆ ಬಹುಶಃ ನಾವು ಈ ಅಷ್ಟರ ಮಟ್ಟಿಗೆ ನಾವು ಇಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಏನೋ ಅನ್ನೋ ಒಂದು ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸರ್. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೋಟಗಾರಿಕೆ ಬೆಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರುವಂಥ ರೈತರಿಗೆ ಯಾವ ರೀತಿ ಅನುಕೂಲತೆಗಳು ಸಿಗ್ತಾವೆ ಇಲ್ಲೇ? ಈ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಸಿದಿರ್ತಾವೆ? ಸರ್, ಈ ಹಿಂದೆ ಬಹಳ ಜನರಿಗೆ ನಮ್ಮ ತೋಟಗಾರಿಕೆ ಇಲಾಖೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಸರ್. ಏನಪ್ಪ ಅಂತಂತಂದರೆ ಯಾವ ಬೆಳೆ ಬೆಳಿಬೇಕು, ಯಾವ ರೀತಿ ಬೆಳೆ ಬೆಳೆದ್ರೆ ಯಾವ ರೀತಿ ಸರ್ಕಾರದಿಂದ ಸಹಾಯಧನ ಬರ್ತದೆ ಅಂಥೇಳಿ ರೈತರಲ್ಲಿ ಅರಿವು ಇದ್ದಿದ್ದಿಲ್ಲ ಸರ್. ಮೇಜರ್ ಆಗಿ ನಾವು ಬಂದ ನಂತರ ಬಹುತೇಕ ಒಂದು 6 ತಿಂಗಳು ಈ ಭಾಗದ ಜನರಲ್ಲಿ ನಾನು ಅರಿವು ಮೂಡಿಸಿದೆ ಸರ್. ಅರಿವು ಮೂಡಿಸಿದ ತದನಂತರ ಈಗ ಏನಾಗಿದೆ ಅಂದರೆ ರೈತರಿಗೆ ಇಮಿಡಿಯೇಟ್ ಆಗಿ ತೋಟಗಾರಿಕೆ ಬೆಳೆ ಯಾಕೆ ಫೇಲ್ ಆಗ್ತದೆ ಅಂತಂದರೆ ಸರ್, ಅದರಲ್ಲಿ ಹಾಕಿದ ಮೇಲೆ ಒಂದು 2-3 ವರ್ಷ ಅದರಲ್ಲಿ ವೇಟಿಂಗ್ ಪೀರಿಯಡ್ ಇದೆ ಸರ್. ಆ ವೇಟಿಂಗ್ ಪೀರಿಯಡ್ ಇರೋದ್ರಿಂದ ಏನಾಗ್ತದೆ, ತೋಟಗಾರಿಕೆ ಬಾಳಲಿಕ್ಕೆ ರೈತರು ಹಿಂದೇಟ್ ಆಗ್ತಿದ್ರು ಸರ್. ಈಗ ಸಬ್ಸ್ಟಿಟ್ಯೂಟಿಗಾಗಿ ಅವರಿಗೋಸ್ಕರ ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಅವರಿಗೆ ಇನ್ಸ್ಟೆಂಟ್ ಇನ್ಕಮ್ ಬರೋಂಗೆ, ಭತ್ತದ ಬದಲಿಗೆ ಯಾವ ರೀತಿ ಬರ್ತದೆ, ಆಮೇಲೆ ಅಥವಾ ಇನ್ಸ್ಟೆಂಟಾಗಿ ಹತ್ತಿ ಬದಲಿಗೆ ಯಾವುದನ್ನು ಯೂಸ್ ಮಾಡ್ಬೋದು, 1 ವರ್ಷ ಪೆರಿನಿಯಲ್ ಕ್ರಾಪ್ಸ್ಗಳನ್ನು ನಾನು ಸಜೆಸ್ಟ್ ಮಾಡಿದೆ ಸರ್. ನೀವು ಭತ್ತದ ಬೆಳೀತಿದ್ರಲ್ಲ, ಭತ್ತ ಬೆಳೆಯೋ ಬದಲಿಗೆ ಒಂದ್ಸತಿ ಪಪ್ಪಾಯ ಬೆಳೆದು ನೋಡ್ರಿ, ಭತ್ತ ಬೆಳೆಯೋ ಬದಲಿಗೆ ಒಂದ್ಸತಿ ನುಗ್ಗೆ ಬೆಳೆದು ನೋಡ್ರಿ, ತೋಟಗಾರಿಕೆ ಬೆಳೆದ್ರೆ ಒಂದ್ಸತಿ ನೀವು ಬೆಳೆದ್ರೆ ನೀವು ನಿಮ್ಮ ಮಕ್ಕಳು ನಿಮ್ಮ ಮರಿಮಕ್ಕಳು ತನಕ ಅದನ್ನು ಇದು ಮಾಡ್ಬೋದು, ಒಂದ್ಸತಿ ಅದರ ಚೆನ್ನಾಗಿದೆ, ಅದರಲ್ಲಿ ಲಾಭ ಇದೆ ಅಂತ ಹೇಳಿ ಆ ರೀತಿಯಾಗಿ ರೈತರಿಗೆ ನಾವು ಕನ್ವಿನ್ಸ್ ಮಾಡಿದೀವಿ ಸರ್. ಅದರ ಫಲವಾಗಿ ಫಸ್ಟ್ ಪ್ರಥಮ ವರ್ಷ ನಾನು ಏನಾಯ್ತು ಸರ್, ಒಂದು 10-15 ಎಕರೆ ರೈತರು ಮುಂದೆ ಬಂದರು ಸರ್. ಕೋವಿಡ್ ಸಂದರ್ಭದಲ್ಲಿ ಏನಾಯ್ತು ರೈತರಿಗೆ ಏನಾಯ್ತು ಸರ್, ಒಳ್ಳೆಯ ಬೆಲೆ ಸಿಕ್ಕಿತು ಸರ್. ಪಪ್ಪಾಯ 22 ರೂಪಾಯಿ ಕೆಜಿ ಹಂಗೆ ಹೋಗಿ ರೈತರು ಯಶೋಗಾಥೆ ಆದ್ವಿ ಸರ್. ಒಬ್ಬೊಬ್ಬ ಎಕರೆ ಬೆಳೆದಂಥ ರೈತ ಸುಮಾರು 3-4 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ರು ಸರ್. ಅದರ ಅದೊಂದು ಯಶೋಗಾಥೆಯನ್ನು ಮುಂದಿಟ್ಟುಕೊಂಡು ಅನೇಕ ಜನ ಅವರಿಗೆ ಗೊತ್ತಾಯ್ತು ಸರ್, ಈ ರೀತಿ ಪಪ್ಪಾಯ ಬೆಳೆದ್ರೆ ಕನಿಷ್ಠ ನಮಗೆ 6 ರೂಪಾಯಿ ಸಿಕ್ಕರೂ ನಮಗೆ ಲಾಸ್ ಇಲ್ಲ, ಯಾಕಂದರೆ 6 ರೂಪಾಯಿ ಮೇಲೆ ಸಿಕ್ಕರೇನು ನಮಗೆ ಲಾಭ. 1 ಟನ್ 6,000 ರೂಪಾಯಿ ಆಯಿತು, 1 ಎಕರೆಗೆ 10 ಟನ್ ಲೆಕ್ಕದಲ್ಲಿ ಇದ್ರೂ 1 ಎಕರೆಗೆ 60,000 ರೂಪಾಯಿನ ತನಕ ನಾವು ಗಳಿಸಬಹುದು. ಈ ಭತ್ತ ಹಾಕಿದ್ರೆ ನಾವು ಒಂದು 30 ಎಲ್ಲ ಖರ್ಚುಗಳು ತೆಗೆದ್ರೆ 30,000 ರೂಪಾಯಿ ನಮ್ಮಲ್ಲಿ ಲಾಭ ಸಿಗ್ತಾ ಇಲ್ಲ ಅನ್ನೋ ಒಂದು ಅರಿವು ರೈತರಲ್ಲಿ ಬಂತು ಸರ್. ಆ ಬಂದಾಗ ನಾವು ಮ್ಯಾಕ್ಸಿಮಮ್ ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ಹೋಗಿ ತೋಟಗಾರಿಕೆ ಇಲಾಖೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ವಿ ಸರ್. ತೋಟ ರೈತರಿಗೆ ರೈತರು ಒಂದೊಂದಾಗಿ ಮುಂದೆ ಬಂದು ಒಂದು ಸುಮಾರದಲ್ಲಿ 15-20 ಎಕರೆ ಇದ್ದಂತಹ ಪಪ್ಪಾಯ ಪ್ರದೇಶ ಈಗ 200 ಎಕರೆಯಾಗಿ ಕನ್ವರ್ಟ್ ಆಗಿದೆ ಸರ್. ಮತ್ತೆ ಈ ಹಿಂದೆ ಈ ಭಾಗದಲ್ಲಿ ಸುಮಾರು 1 ಎಕರೆ ಹುಡುಕಿದ್ರು ಮಾವಿನ ತೋಟಗಳು ಸಿಗ್ತಾ ಇದ್ದಿಲ್ಲ. ಈ ಸತಿ 1 ಎಕರೆ ಮಾವಿನ ತೋಟ ಮಾಡಿದೀವಿ ಸರ್. 1 30 ಎಕರೆ ಜೀಬೆ ತೋಟವನ್ನು ಮಾಡಿದೀವಿ ಸರ್. ಸೀಬೆ ಸ್ಪೇರೆ ಸೇಪೇರಲೆ ಒಂದು ಮಾಡಿದೀವಿ ಸರ್. ಆಮೇಲೆ ನುಗ್ಗೆ ಇನ್ಸ್ಟೆಂಟ್ ಆಗಿ ರೈತರಿಗೆ, ಭಾಳ ದೊಡ್ಡ ರೈತರಿರಂಗಿಲ್ಲ, ಚಿಕ್ಕ ರೈತರಿದ್ರೆ 1 ಎಕರೆ ಆಗಲಿ 1/2 ಎಕರೆ ಆಗಲಿ ಕರಿಬೇವು ನುಗ್ಗೆಯನ್ನು ಮಾಡಿಸಿ ಅವರಿಗೆ ಇಂಟರ್ ಕ್ರಾಪಲ್ಲಿ ಮತ್ತೆ ಮೆಣಸಿನಕಾಯಿ ಅಂತ ಪರಿಚಯಿಸಿರೋದ್ರಿಂದ ರೈತರು ಈಗ ತುಂಬ ಸಂತೋಷದಿಂದ ಇದ್ದಾರೆ ಸರ್. 1 ಎಕರೆ ಕನಿಷ್ಠ ಪಕ್ಷ ಎಲ್ಲ ಖರ್ಚುಗಳು ತೆಗೆದ್ರು ನುಗ್ಗೆ ಒಳಗೆ 30-40,000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ ಸರ್. ಅಂತಹ ರೈತರು ನಮ್ಮ ಮುಂದೆ ಈಗಿದ್ದಾರೆ ಸರ್. ಅವರ ಯಶೋಗಾಥೆಗಳೇ ನೆಕ್ಸ್ಟ್ ರೈತರಿಗೆ ಸ್ಫೂರ್ತಿ ಆಗ್ತಾ ಇದೆ ಸರ್. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಏನೇನು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಏನೇನು ಅನುಕೂಲತೆ, ಯಾವ ರೀತಿ ಅನುಕೂಲತೆಗಳು ಸಿಗ್ತವೆ? ಉದಾಹರಣೆ, ಈಗ ಪಪ್ಪಾಯ ಬೆಳೆ ಬರೋಣ. ಪಪ್ಪಾಯ ಬೆಳೆಯಲ್ಲಿ ಏನೇನು ಅನುಕೂಲತೆಗಳು ಸಿಗ್ತಾವೆ ಸರ್? ಪಪ್ಪಾಯ ಬೆಳೆಯುವ ರೈತರಿಗೆ 2.5 ಹೆಕ್ಟರ್ ಅಂದರೆ ಎಕರೆ ಅಂದರೆ ಒಂದು ಹೆಕ್ಟರ್ ಬೆಳೆದರೆ ಕೂಲಿ ವೆಚ್ಚ ನಾವು 115,144 ರೂಪಾಯಿ ತನಕ ನಾವು ಕೂಲಿ ವೆಚ್ಚವನ್ನು ಪಾವತಿ ಮಾಡಲಿಕ್ಕೆ ನರೇಗಾದಲ್ಲಿ ಪ್ರಾವಿಷನ್ ಇದೆ ಸರ್. ಅದೇ ರೀತಿಯಾಗಿ ಸಾಮಗ್ರಿ ವೆಚ್ಚ 38,077 ರೂಪಾಯಿ ಒಟ್ಟು ಸೇರಿಸಿದರೆ 153,217 ರೂಪಾಯಿ ತನಕ ಅಂದರೆ ಒಂದು ಹೆಕ್ಟರ್ ಬೆಳೆದರೆ ರೈತರಿಗೆ 153,000 ರೂಪಾಯಿ ತನಕ ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಪಾವತಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್. ಅಂದರೆ ಏನಾಗ್ತಾರೆ, ರೈತರು ಅದರಲ್ಲಿ ಗಿಡ ನಾಟಿ ಮಾಡ್ಕೋಬೋದು, ಗುಣಿ ಗೊಬ್ಬರ ಕೂಲಿ ಆಳುಗಳು ಸಮಯೋಚಿತವಾಗಿ ಬರುವಂತಹ ಔಷಧಿ ಮತ್ತು ಸಿಂಪರಣೆಗಳು ಎಲ್ಲ ಅದರಲ್ಲಿ ಉಳಿದ್ರೂ ರೈತರಿಗೆ ಅನುಕೂಲ ಆಗ್ತದೆ ಸರ್. ಅದೊಂದು ನರೇಗಾ ರೈತರಿಗೆ ವರದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂಥ ರೈತರಿಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಏನು ಬರೋದಿಲ್ಲ ಇಲ್ಲಿ, ಸಸಿಗಳನ್ನು ಮಾತ್ರ ಸಸಿಗಳದ್ದು ಕೊಡ್ತೀರಾ ಹೇಗೆ ಸರ್? ರೈತರು ಏನಾಗ್ತದೆ ಸರ್, ಅವರು ಇಚ್ಛಪಟ್ಟಂತಹ ಸಸಿಗಳನ್ನು ಅವರು ತಾವು ಇಷ್ಟದ ಬಂದಲ್ಲಿ ತೆಗೆದುಕೊಂಡು ಬಂದು ನಾಟಿ ಮಾಡಿದರೆ ಅದರಲ್ಲಿ ಸಾಮಗ್ರಿ ವೆಚ್ಚ ಅಂತ ಬರ್ತದೆ ಸರ್. ಆ ಸಾಮಗ್ರಿ ವೆಚ್ಚವನ್ನು ನಾವು ರೈತರಿಗೆ ಮರುಪಾವತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಅನುಕೂಲತೆ ಮಾಡ್ತಾ ಇದ್ದೀವಿ ಸರ್. ಸಸಿನೂ ಸಾಮಗ್ರಿ ವೆಚ್ಚದಲ್ಲಿ ಬರ್ತದೆ? ಹಾಂ, ಸಸಿಗಳನ್ನು ಸಾಮಗ್ರಿ ವೆಚ್ಚದಲ್ಲಿ ನಾವು ಮರುಪಾವತಿ ಮಾಡ್ತೀವಿ ಸರ್. ಈಗ ಪೇರು ಹಣ್ಣು ಬೆಳೆಯುವಂಥ ಗುವಾ ಅಥವಾ ಪೇರು ಅಂತೀವಿ, ಸೀಬೆ ಅಂತೀವಿ, ಅಂಥ ರೈತರಿಗೆ ಏನು ಅನುಕೂಲತೆ ಅದರ? ಇಲ್ಲ ಸರ್, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅಂದಾಜು ಪಟ್ಟಿಯನ್ನು ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಿನಿಂದ ತೋಟಗಾರಿಕೆ ಇಲಾಖೆಯಿಂದ ಅನುಮೋದಿಸಿ ಕಳಿಸಿರ್ತಾರೆ ಸರ್. ಉದಾಹರಣೆಗೆ ಕನಿಷ್ಠ ಅಂದರೆ 1 ಎಕರೆಗೆ 30,000, ಗರಿಷ್ಠ ಅಂದರೆ 1 ಎಕರೆಗೆ 1.5 ಲಕ್ಷ ರೂಪಾಯಿ ತನಕ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪ್ರಯೋಜನ ಸರ್. ಕನಿಷ್ಠ ಅಂದರೆ ಉದಾಹರಣೆಗೆ ವೀಳ್ಯದೆಲೆಗೆ 30,000 ರೂಪಾಯಿ ತನಕ ನಾವು ಮಾಡಬಹುದು, ಗರಿಷ್ಠ ಅಂದರೆ 1 ಎಕರೆ ಗುಲಾಬಿ ಮಾಡಿದರೆ 150,000 ರೂಪಾಯಿ ತನಕ ನಾವು ನರೇಗಾದಲ್ಲಿ ಕೂಲಿ ವೆಚ್ಚ ಪಾವತಿ ಮಾಡ್ಬೋದು ಸರ್. ಅವರು ಬೆಳೆ ಯಾವ ಬೆಳೆ ಬೆಳೀತಾರೆ ಅನ್ನೋದ್ರ ಮೇಲೆ ಅದು ಅಂದಾಜು ಪಟ್ಟಿಯನ್ನು ನೋಡಿ ನಾವು ಒಂದು ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚವನ್ನು ಮರುಪಾವತಿ ಮಾಡ್ತೀವಿ ಸರ್. ಹೇಗೆ ಗಿಲ್ಲೆ ಸೂಗುರು ಭಾಗದಲ್ಲಿ ಹೇಗೆ ರೈತರು ಆಸಕ್ತಿ ತೋರಿಸಿದ್ರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ? ಯಾಕಂದರೆ ತಿಳುವಳಿಕೆ ಇದ್ದಿಲ್ಲ, ಇತ್ತೀಚೆಗೆ ಸಾಕಷ್ಟು ಬರ್ತಾ ಇದೆ, ಪಪ್ಪಾಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಹಣ್ಣಿನ ಬೆಳೆಗಳು ಜಾಸ್ತಿ ಬೆಳೀಲಿಕ್ಕೆ ರೈತರು ಬೇರೆ ತಾಲೂಕುಗಳೆಲ್ಲ ಆಸಕ್ತಿ ತೋರಿಸ್ತಾ ಇದ್ದಾರೆ, ಅದೇ ರೀತಿ ಇಲ್ಲಿ ಹೇಗೆ ಅನಿಸ್ತಾ ಇದೆ? ಬೇಸಿಕಲಿ ರೈತರು ಹೇಳಬೇಕಂದ್ರೆ ರೈತರು ಸ್ವಾಭಿಮಾನಿಗಳು ಸರ್. ರೈತರು ಎಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ತಮ್ಮ ಒಂದು ಅಭಿಮಾನ ಸ್ವಾಭಿಮಾನವನ್ನು ಬಿಟ್ಕೊಳ್ಬಾರ್ದು ಅಂತನವರು ಸರ್. ಅವರಿಗೆ ಏನಾಗ್ತಿತ್ತು ಅಂತಂದರೆ ಇಷ್ಟು ದಿನ ಇಲಾಖೆಗಳ ಪರಿಚಯ ಇದ್ದಿದ್ದಿಲ್ಲ ಸರ್, ಇಲಾಖೆಗಳ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಇಲಾಖೆಯಲ್ಲಿ ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ ನಂತರ ಬಹಳ ಜನ ಸರ್ 20 ಎಕರೆಯಿಂದ 200 ಎಕರೆಯಾಗಿ ಪರಿವರ್ತನೆಗೊಂಡಿದೆ ಸರ್. ಇದು ಇನ್ನೂ ಹೀಗೆ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದರೆ ಈ ಭಾಗದಲ್ಲಿ ಸುಮಾರು 1,000 ಎಕರೆ ಪ್ರದೇಶವನ್ನು ನಾವು ತೋಟಗಾರಿಕೆಯಲ್ಲಿ ವಿಸ್ತರಣೆ ಮಾಡಬಹುದು ಅಂತ ನಾನು ಇಲ್ಲಿ ಹೇಳಿಬಿಡ್ತೀನಿ ಸರ್. ಮುಖ್ಯವಾಗಿ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಯಾವ ರೀತಿ ಭೂಮಿ ಮತ್ತು ನೀರಿನ ಅನುಕೂಲತೆಗಳು ಅದಾವಂತಿರ್ತಾವೆ ರೈತರಿಗೆ? ಸರ್, ಗಿಲ್ಲುಸ್ಗುರು ಭಾಗದಲ್ಲಿ ದೇವರದೆಯಿಂದ ನಮ್ಮ ರಾಯಚೂರು ಭಾಗ ಏನಿದೆ ಅಂದರೆ ಸರ್, ನೈಸರ್ಗಿಕ ಸಂಪನ್ಮೂಲ ಭರಿತವಾದಂಥ ಜಿಲ್ಲೆ ಇದೆ ಸರ್. ಆದರೆ ಏನಾದ್ರೆ ನಮ್ಮ ರೈತರಲ್ಲಿ ವೈಜ್ಞಾನಿಕ ಅರಿವು ಇಲ್ಲದ ಕಾರಣ ಏನಾಗಿದೆ ಸರ್, ಸ್ವಲ್ಪ ತೊಂದರೆ ಅನುಭವಿಸ್ತಿದ್ದಾರೆ. ಇಲ್ಲಿ ನೀರಿನ ಕೊರತೆ ಇಲ್ಲ, ನೀರಿನ ಸಂಪನ್ಮೂಲ ಸಿಕ್ಕಾಪಟ್ಟೆ ಇದೆ ಸರ್. ವಾತಾವರಣ ಚೆನ್ನಾಗಿದೆ, ಯಾವ ಬೆಳೆ ಸೂಕ್ತ ವಾತಾವರಣ ಕಂಟ್ರೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಒಳಗೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮಾಡಿದ್ದೇ ಆದಲ್ಲಿ ಒಳ್ಳೆಯ ರೀತಿಯಾದಂತಹ ಬೆಳೆಯನ್ನು ಬೆಳಿಬೋದು ಸರ್. ಇಲ್ಲಿ ಭಾಳ ಫಲವತ್ತಾದಂಥ ಮಣ್ಣು ಇದೆ, ಕೆಂಪು ಮಣ್ಣಿದೆ. ಆಮೇಲೆ ಏನಪ್ಪ ಅಂದರೆ ನದಿಯ ಪಕ್ಕದಲ್ಲಿರೋದ್ರಿಂದ ಈ ಬಿಚಾಲಿ ಗ್ರಾಮದ ತಲಮಾರಿ ಗ್ರಾಮದಲ್ಲಿ ಬಹಳಷ್ಟು ಒಳ್ಳೆಯ ಬೆಳೆಗಳನ್ನು ನಾವು ಬೆಳಿಬೋದು ಸರ್. ಹೇಗೆ ರೈತರು ಆಸಕ್ತಿ ತೋರಿಸ್ತಾ ಇದ್ದಾರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ? ಸರ್, ರೈತರು ತುಂಬ ಚೆನ್ನಾಗಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಸರ್. ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನನೂ ನಾವು ಸಹಾಯ ಮಾಡ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬಹಳ ರೈತರು ಸರ್ ತೋಟಗಾರಿಕೆ ಅಂತ ವಾಲಿದ್ದಾರೆ ಸರ್. ಆಮೇಲೆ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಾಗಿದೆ ಸರ್, ತೋಟಗಾರಿಕೆಯಲ್ಲಿಯೇ ಭವಿಷ್ಯ ಇದೆ ಅಂತ. ಯಾಕಂದರೆ ಸ್ಮಾಲ್ ಕ್ರಾಪ್ ಹಾಕೋದ್ರಿಂದ 1 ವರ್ಷಕ್ಕೆ ಮುಗಿದು ಬಿಡ್ತದೆ. ನಮ್ಮಲ್ಲಿ ತಾಳೆಬೆಳೆ, ಮಾವು, ಇತರ ಬೆಳೆಗಳು 1 ಸತಿ ಮಾಡಿದರೆ ಅವರು ಅವ್ರ ಮಕ್ಕಳ ತನಕ ನಾವು ಇದು ಮಾಡ್ಬೋದು ಅಂತ ಒಂದು ಈ ಸದ್ಯಕ್ಕೆ ಒಂದು ಇದು ಬಂದಿದೆ ಸರ್. ಹೇಗೆ ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಯಾವ್ಯಾವ ಯೋಜನೆಗಳು ಇಲ್ಲಿ ಅನುಷ್ಠಾನ ಆಗ್ತದೆ ಇಲಾಖೆ ವತಿಯಿಂದ, ತೋಟಗಾರಿಕೆ ಇಲಾಖೆಯಿಂದ? ಸರ್, ನಮ್ಮಲ್ಲಿ RKVY ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ಬೋದು ಸರ್. ಸಣ್ಣ ಮಿನಿ ಟ್ರ್ಯಾಕ್ಟರ್ 20 HP ಒಳಗಡೆ ನಾವು ಟ್ರ್ಯಾಕ್ಟರ್ ಕೊಡಲಿಕ್ಕೆ ರೈತರಿಗೆ ಪ್ರಾವಿಷನ್ ಇದೆ ಸರ್. ಅದಕ್ಕೆ ನಾವು SC/ST ರೈತ ಫಲಾನುಭವಿಗಳಾಗಿದ್ದರೆ ಅವರಿಗೆ 1 ಲಕ್ಷ ರೂಪಾಯಿ, SC/ST ಮಹಿಳೆ ಆಗಿದ್ದರೆ, ಸಾಮಾನ್ಯರಾಗಿದ್ದರೆ 75,000 ರೂಪಾಯಿ ತನಕ ಸಹಾಯಧನ ಕೊಡ್ತೀವಿ ಸರ್. ಒಟ್ಟು ಅದು 20 HP ಒಳಗಡೆ ಬರುತ್ತೆ ಸರ್ ಆರ್ ಕೆ ವಿ ಯೋಜನೆ ಅಡಿಯಲ್ಲಿ. ಆಮೇಲೆ ಆರ್ ಕೆ ವಿ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡಗಳು, ಆಮೇಲೆ ಏನಂದ್ರೆ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕಗಳನ್ನು ನಾವು ಕೊಡ್ತಾ ಇದ್ದೀವಿ ಸರ್. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕಡೆಯಲ್ಲೂ ಸಹ ಕೃಷಿ ಹೊಂಡಗಳು, ಆಮೇಲೆ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕಗಳು ಕೊಡುತ್ತಾ ಇದ್ದೀವಿ ಸರ್. ಈರುಳ್ಳಿ ಶೇಖರಣಾಗಳು ಕೊಟ್ಟಿರೋದ್ರಿಂದ ಬಹಳ ರೈತರಿಗೂ ಈ ಭಾಗದಲ್ಲಿ ಈರುಳ್ಳಿ ಸಹ ಬೆಳೀತಾರೆ ಸರ್. ತೋಟಗಾರಿಕೆ ಬೆಳೆಯಿರೋದ್ರಿಂದ ಅದು ಕೆಲವೊಮ್ಮೆ ರೇಟ್ ಫಾಲ್ ಆದ್ರೂ ಅದರಲ್ಲಿ ಸ್ಟೋರ್ ಮಾಡೋ ಇದಿರೋದ್ರಿಂದ ಅದು ಭಾಳ ಅಡ್ವಾಂಟೇಜಸ್ ಆಗಿದೆ ಸರ್. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ತಾಳೆಬೆಳೆ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ನಮ್ಮ ಈ ಭಾಗದಲ್ಲಿ ನಾವು ಪರಿಚಯಿಸ್ತಾ ಇದ್ದೀವಿ ಸರ್. ಅದು ತಾಳೆಬೆಳೆ, ಇದು ಹಳೆಯ ಬೆಳೆನೇ ಸರ್, ಬಟ್ ಅದು ಅದರಲ್ಲಿ ಪೋಲನ್ ಪ್ರಾಬ್ಲಮ್ ಆಗಿ ಭಾಳ ಜನ ಅದರಿಂದ ವಿಮುಖ ಆಗ್ತಿದ್ರು ಸರ್. ಈಗ ಸರ್ಕಾರದಿಂದ ಅದಕ್ಕೆ MSP ಫಿಕ್ಸ್ ಆಗಿದೆ ಸರ್, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಇಲ್ಲ ಫಿಕ್ಸ್ ಆಗಿದೆ. ಆಮೇಲೆ ಮತ್ತು ಅದು ಬೈಬ್ಯಾಕ್ ಇದೆ ಸರ್, ಬೈಬ್ಯಾಕ್ ಇರೋದ್ರಿಂದ ಈ ಉದಾಹರಣೆಗೆ ನೀವು ಇತರ ಯಾವುದೇ ತೋಟಗಾರಿಕೆ ಬೆಳೆದ್ರೂ ನಾವು ಸಹಾಯಧನ ಒದಗಿಸಬಹುದೇ ಹೊರತು ಅದಕ್ಕೆ ಬೈಬ್ಯಾಕ್ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಸರ್. ಎಲ್ಲಿಯಾದರೂ ಇದು ರಾಷ್ಟ್ರೀಯ ಸಮಸ್ಯೆ ಆಗಿದೆ, ಬಟ್ ಆದಷ್ಟು ನಾವು ಆ ಸಮಸ್ಯೆನ ಅವಾಯ್ಡ್ ಮಾಡಿದೀವಿ ಸರ್. ಎಲ್ಲಿಯಾದರೂ ನಾವು ಅನಂತಪುರ ಮ್ಯಾಕ್ಸಿಮಮ್ ಯಾರ್ಯಾರು ವೆಂಡರ್ಸ್ ಇದ್ದಾರೆ ಅವ್ರಿಗೆ ಕನೆಕ್ಟ್ ಮಾಡೋಕೆ ಮ್ಯಾಕ್ಸಿಮಮ್ ನಮ್ಮಿಂದ ಎಷ್ಟು ಪ್ರಯತ್ನ ಆಗುತ್ತೋ ಶತಾಗತ ನಾವು ಪ್ರಯತ್ನ ಮಾಡಿ ರೈತರಿಗೆ ಲಾಭ ಗಳಿಸ್ತಾ ಇದ್ವಿ. ಪ್ರಸ್ತುತ ಈ ವರ್ಷದಲ್ಲಿ 12 ರೂಪಾಯಿಯಿಂದ ಹಿಡಿದು 14 ರೂಪಾಯಿ ತನಕ ಪಪ್ಪಾಯ ರೇಟ್ ಹೋಗಿದೆ ಸರ್. ಎಷ್ಟೋ ರೈತರು 10 ಟನ್ 12 ಟನ್ ಮಾಡಿ ಮಾರಿದೀವಿ ಸರ್. 1 ಲಕ್ಷ ಬಂದಿದೆ, 7 ಲಕ್ಷ ಬಂದಿದೆ ಅನ್ನೋದು ಅವರ ಮಾತಿಂದ ನಮಗೆ ಒಂದು ಖುಷಿ ಆಗ್ತಾ ಇದೆ ಸರ್. ಹೇಗೆ ತಾಳೆ ಬೆಳೆ ಈಗಾಗಲೇ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಏನೋ ಬರ್ತಾ ಇದ್ದಾರೆ, ಮುಂದೆ ಇಲಾಖೆಯಿಂದ ಏನು ಅನುಕೂಲತೆಗಳಿದಾವೆ ತಾಳೆ ಬೆಳೆಯನ್ನು ಬೆಳೆಯುವಂಥವ್ರಿಗೆ ಸರ್? ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಬೇಸಸ್ ಮೇಲೆ ಈಗ ಜೂನಿಗೆ ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಒಂದು ಇದು ಮಾಡಿದ್ದೀವಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಗಳಲ್ಲಿ ಹೋಗಿ ಗ್ರಾಮಗಳಲ್ಲಿ ಮುಖಂಡರುಗಳನ್ನು ಸೇರಿಸಿ ರೈತರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಲೇ ಒಂದು ಕಾರ್ಯಕ್ರಮವನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಸರ್. ಒಂದು 6 ತಿಂಗಳ ಹಿಂದೆ ಈಗ ಆಲ್ರೆಡಿ ಯಾರು ಮುಂದೆ ಬಂದಿದ್ದಾರೆ ಅವ್ರದ್ದು ಡಾಕ್ಯುಮೆಂಟೇಷನ್ಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ಎಷ್ಟು ಏರಿಯಾ ತನಕ ಅವ್ರು ಮಾಡ್ಬೋದು ಅಂತ ಹೇಳಿದ್ದಾರೆ ಸರ್. ತಾಳೆ ಬೆಳೆ ಬೆಳೆಯೋರಿಗೆ ಗಿಡಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆಯಿಂದನೇ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಸರ್. ಪ್ಲಸ್ ಪಂಪು ಮತ್ತು ಆರ್ ಕೆ ವಿ ಸ್ಕೀಮ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಹಾಯಧನ ಮಾಡ್ತಾರೆ ಸರ್. ಒಟ್ಟಾರೆಯಾಗಿ ತಾಳೆ ಬೆಳೆ ಏನಾಗಿದೆ ಸರ್, ರೈತರಿಗೆ ಉಚಿತವಾಗಿ ಆಮೇಲೆ ಒಳ್ಳೆಯ ಗುಣಮಟ್ಟ ಬೆಳೆಯೋರಿಗೆ ಒಂದು ವರದಾನ ಆಗಲಿದೆ ಸರ್. ಒಳ್ಳೆಯದು ಶಾರುಖ್ ಹುಸೇನ್ ಅವರೇ, ಇದುವರೆಗೂ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ರೀತಿ ಅನುಕೂಲತೆಗಳನ್ನು ರೈತರು ಪಡಿತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ತಾಳೆ ಬೆಳೆ ಸಹ ಈ ಭಾಗದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಬರಲಿ, ಅದೇ ರೀತಿ ತಾವ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನು ಮಾಡಿ ರೈತರಿಗೆ ಲಾಭಗಳನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಇನ್ನೂ ಹೆಚ್ಚೆಚ್ಚಾಗಿ ಇಲಾಖೆ ವತಿಯಿಂದ ನಡೆದು ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ತಾವೆಲ್ಲ ಸಹಾಯವನ್ನು ಖಂಡಿತ ಮಾಡ್ತೀರಿ ಅಂತಕ್ಕಂಥ ವಿಚಾರ. ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ತಮ್ಮ ಆಕಾಶವಾಣಿಯಲ್ಲಿ ನಮಗೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್. ಈ ಭಾಗದಲ್ಲಿ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಲಿಕ್ಕೆ ನಮಗೆ ಇಲಾಖೆ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಜೈ ಜವಾನ್ ಜೈ ಕಿಸಾನ್ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಗಿಲ್ಲೇಸುಗೂರು ಭಾಗದಲ್ಲಿ ಎಂನರೇಗಾ ಯೋಜನೆಯಲ್ಲಿ ತೋಟಗಾರಿಕೆಗೆ ಇರುವ ಅವಕಾಶಗಳು ಈ ಕುರಿತು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಸೈಯದ್ ಶಾರುಖ್ ಹುಸೇನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ.

ಇದುವರೆಗೆ ಮಳಿಯಪ್ಪ ಹೊಸಮನಿ ಹಾಗೂ ಸಂಗಡಿಗರಿನ ಕಣಿ ವಾದನವನ್ನು ಕೇಳಿದಿರಿ. ರೈತ ಬಂಧವರ ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಕಾರ್ಯಕ್ರಮ ಸರಣಿಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ಸಂಜೀವಿನಿ ಸ್ವಸಹಾಯ ಗುಂಪಿಗೆ ಇರುವ ಸೌಲಭ್ಯಗಳು ಈ ಕುರಿತು ಎನ್ಆರ್ಎಲ್ಎಂನ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಸ್ವರೂಪ ಅವರು ಭಾಗವಹಿಸಲಿದ್ದಾರೆ. ತಾವುಗಳು ಮಾಹಿತಿಯನ್ನು ಪಡೆಯಲು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಬೆಂಗಳೂರಿನ ಎಸ್ಟಿಡಿ ಕೋಡ್ ಸಂಖ್ಯೆ 0800 227 0477 2233